ಇರತಕ್ಕಂಥ ಹೊಟ್ಟೆಗಳನ್ನು ಶೇಖರಣೆ ಮಾಡ್ಕೋತೀವಿ. ಮತ್ತು ಇನ್ನೂ ಹೆಚ್ಚಿಗೆ ನಾವು ಒಂದು ಮರಿಗಳ ಸಾಕಾಣಿಕೆ ಮಾಡಬೇಕಾಗತ್ತಂತಂದ್ರೆ ಅಕ್ಕಪಕ್ಕದ ಸ್ನೇಹಿತರ ಹೊಲದಲ್ಲಿ ಆಗಿರ್ಬೋದು ಒಂದು ದುಡ್ಡು ಕೊಟ್ಟು ಒಂದು ಮೇವನ್ನು ಶೇಖರಣೆ ಮಾಡ್ಕೋತೀವಿ. ಎಷ್ಟು ಕೊಡ್ತಾರೆ ಕೊಡ್ಲಿ ಕೊಡ್ಲಿ, ಸಾಕೋರು ಕಡಿಮೆ, ಹಂಗಾಗಿ ಹೊಟ್ಟೆ ಎಲ್ಲ ದನಗಳ ಸಾಕಾಣಿಕೆ ಸಾಕಾಣಿಕೆ ಮಾಡೋರು ಕಡಿಮೆ ಇದಾರೆ ಸರ್. ನಾವು ಫ್ರೀಯಾಗಿ ಕೊಡ್ತಾರೆ ಒಬ್ಬರು, ಕೆಲವರು ಕೆಲವರು ದುಡ್ಡು ತಗೊಂಡು ಕೊಡ್ತಾರೆ ಸರ್. ಅದು ಶೇಖರಣೆಗೂ ಕೂಡ ಒಂದು ಕೋಣೆ ಮಾಡ್ಕೊಂಡಿರ? ಕೋಣೆ ಇಲ್ಲ ಸರ್, ಓಪನ್ ಜಾಗದಲ್ಲಿ ಅವ್ ನಮ್ಮದೇ ಆದಂತ ಒಂದು ಪದ್ಧತಿಯಲ್ಲಿ ಅದನ್ನ ಶೇಖರಣೆ ಮಾಡ್ತೀವಿ. ತೊಗರಿ ಕಡಿಗೆನು ಹಚ್ಚಿ ಮೇಲ್ಗಡೆ ಮಣ್ಣು ಹಾಕಿ ಆ ತರ ಮಾಡ್ಕೋತೀವಿ, ಇಲ್ಲ ಅಂತಂದ್ರೆ ಹಾಳೆ ಹೊಚ್ಚಿನೂ ಶೇಖರಣೆ ಮಾಡ್ಕೋತೀವಿ ಸರ್. ಒಟ್ಟು ಎಷ್ಟು ದಿನ ಬರುತ್ತದು? ಅದು ನಾವು ಶೇಖರಣೆ ಜಾಸ್ತಿ ಮಾಡ್ಕೊಂಡು ಒಂದು 3 ತಿಂಗಳು 4 ತಿಂಗಳು ಬರುತ್ತೆ ಸರ್. ಆಮೇಲೆ ಮತ್ತು ಶೇಖರಣೆ ಮಾಡ್ಕೋತೀವಿ ಸರ್. ಆ ಟೈಮಿಗೆ ಮತ್ತೆ ತೊಗರಿ ಸಿಗತ್ತಾ, ಇಲ್ಲ ಅಂತಂದ್ರೆ ಅಕ್ಕಪಕ್ಕದವ್ರ ಹೊಲದಲ್ಲಿ ಕಸ ಅಂತೇನೆ ಇರುತ್ತಲ್ಲ ಅದೇ ಕಸಗಳನ್ನ ಕಳೆ ತಂದಕ್ಕೆ ಅವ್ನು ಮರಿ ಹಾಕಿ ನಾವು ಜೋಪಾನ ಮಾಡ್ಬೋದು ಸರ್. ಅಂದ್ರೆ ಹಸಿರು ಒಣ ಎರಡೂ ಆಹಾರವನ್ನು ಕೊಡ್ತಾ ಇರ್ತಾರೆ. ಹೆಚ್ಚಾನ ಹೆಚ್ಚು ಒಂದು ಮರಿ ಒಂದು ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಒಣ ಮೇವನ್ನು ಕೊಟ್ಟರೆ, ಡ್ರೈ ಫುಡ್ ಕೊಟ್ರೇನೆ ಅದು ಮರಿಗೆ ಒಂದು ಒಳ್ಳೇದು. ಹಸಿ ಮೇವನ್ನು ಕೊಟ್ಟಾಗ ಅದು ಉಚ್ಕೊಳ್ಳೋಂಥ ಚಾನ್ಸಸ್ ಭಾಳ ಇರುತ್ತೆ, ಮರಿ ಬಾಡಿ ಡೆವಲಪ್ಮೆಂಟ್ ಆಗಲ್ಲ. ಒಣ ಮೇವು ಕೊಟ್ಟು ಒಂದು ಶುದ್ಧವಾದ ನೀರು ಕುಡಿತು ಅಂತಂದ್ರೆ ಮರಿ ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ ಸರ್. ನಾವು ಆಲ್ಮೋಸ್ಟ್ ಆಲ್ ಇವಾಗ ಕೊಡೋದು ಈ ಬೀಡಿಗೆ 80 ಮರಿ ಸಾಕಿದಾಗ ಒಂದು ಕಡ್ಡಿನೂ ಹಸಿ ಮೇವು ಕೊಟ್ಟಿಲ್ಲ, ಚೊಕ್ಕೆ ಒಣ ಮೇವನೇ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ. ಇವಾಗೆಲ್ಲ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಅವುಗಳಿಗೆ ಹಿಂಡಿ ಹಾಕೋದಾಗಿರ್ಬೋದು ಅಥವಾ ತಿಂಡಿ ಹಾಕೋದಾಗಿರ್ಬೋದು, ನಾವು ಹೈನುಗಾರಿಕೆಯಲ್ಲಿ ಹಾಕ್ತೀವಲ್ಲ, ಅದೇನು ವಿಶೇಷ ಬೇಕಾ? ಹಾಕ್ತೀವಿ ಸರ್, 2 ಟೈಮ್ ಹಾಕ್ತೀವಿ ಸರ್. ಮಾರ್ನಿಂಗ್ ಟೈಮು ಗೊಂಜಾಳನ ಒಂದು ಮರಿ ತಂದೀವಿ ಅಂತಂದ್ರೆ ಸರ್ ಮಾರು ಹೊತ್ತಿಗೆ ನೋಡಿದ್ರೆ ಒಂದು ಮರಿ ಒಂದು ಸೇರು ಕಾಳು ತಿನ್ಬೇಕು ಸರ್. ಅಂದ್ರೆ ಬಾಡಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸರ್. ಅದು ನಮಗೆ ನಾವು ಮಾರಿದ್ರು ಒಂದು ಸೇಲ್ ಮಡಿವು ಅಂತಂದ್ರೆ ಒಂದು ಒಳ್ಳೆ ಆದಾಯ ಕೊಡತ್ತದು. ಆ ಲೆವೆಲ್ ನಾವು ಫಸ್ಟ್ನೇ ಇದ್ರೆ ತಂದಾಗ 80 ಮರಿ ಇದಾವೆ ಅಂತಂದ್ರೆ ಪ್ರತಿ ಮರಿಗೂ ಮೊದಲು ಒಂದು ಫಸ್ಟ್ ಪಡೆ ಬಂದ 25 ಕೆಜಿ 30 ಕೆಜಿ 40 ಕೆಜಿ ಇವಾಗ ಮಾರಾಕ್ ಬರ್ತಾವ ಅಂತಂದ್ರೆ 80 ಮರಿ 80 ಕೆಜಿ ಕಾಳು ಕೊಡ್ತೀವಿ ಸರ್. ಅವ್ಕೆ ಗೊಂಜಾಳ ಕಾಳು ನೆನೆ ಇಟ್ಟು ಕ್ಯಾಸ ಹೊಳೆ ಗೋಧಿ ಅದರಲ್ಲಿ ಗೋಧಿ ಮಿಕ್ಸ್ ಮಾಡ್ತೀವಿ ಸರ್. ಸುಮಾರಿನಂತ ಗೋಧಿ ತಗೊಂಡು ಸುಮಾರಿನಂತ ಕಡ್ಲಿ ತಗೊಂಡು ಕಡ್ಲಿ ಹಾಕ್ತೀವಿ ಸರ್. ಈ ತರ ಹಾಕಿಸ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ಗೊಂಜಾಳ 2 ಟೈಮ್ ಕೊಡ್ತೀವಿ ಸರ್, ಮುಂಜಾನೆ 6 ಗಂಟೆಗೆ ಕೊಡ್ತೀವಿ ಸರ್ ಒಮ್ಮೆ, ಹೊಳೆ ಸಾಯಂಕಾಲ 6 ಗಂಟೆಗೆ ಒಮ್ಮೆ ಕೊಡ್ತೀವಿ ಸರ್. ನಿಮ್ದೇ ಒಂದು ಜಮೀನು ಇದೆಯಾ? ಹಾ, ನಮ್ದೇ ಆದಂತ ಒಂದು ಜಮೀನು ಇದೆ. ಅದ್ರೊಳಗೆ ಬೆಳೆದಿದ್ದು ಕೂಡ ಇಲ್ಲಿ ಬಳಸ್ಕೊ? ಹಾ, ಹಾಕ್ತೀವಿ ಸರ್. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 9 ಎಕರೆ ಇದೆ ಸರ್. 9 ಎಕರೆದೊಳಗೆ ಬೆಳೆಯುವಂತ ಎಲ್ಲಾ ಉತ್ಪನ್ನದ ಉಳಿಕೆ ಏನಿದೆ ಅವನ್ನೆಲ್ಲಾನು ಬಳಸ್ಕೊಳ್ತೀರಿ? ಕಡಿಮೆ ಬಿದ್ದರೆ ತಗೊಳ್ತೀರಿ? ಹಾ, ಕಡಿಮೆ ಬಿದ್ದರೆ ತಗೋತೀವಿ ಸರ್. ನೀವು ಸಾಮಾನ್ಯವಾಗಿ ಏನೇನು ಬೆಳೆಯೋದು? ಸಾಮಾನ್ಯವಾಗಿ ನಾವು ಸಜ್ಜೆ ಬೆಳಿತೀವಿ ಸರ್, ಜೋಳ ಬೆಳಿತೀವಿ. ನೀರಾವರಿ ಇಲ್ಲ ಸರ್ ನಮ್ದು. ನೀರಾವರಿ ಇರ್ತಕ್ಕಂಥವ್ರು ಹೊಲದಲ್ಲಿ ಹೂಮಿ ಹೋಗಿ ತೊಗೊಂಡ್ಬಿಡ್ತೀವಿ, ಮತ್ತು ಮಳೆಗಾಲ ಟೈಮಲ್ಲಿ ನಮ್ಮ ಹೊಲದನ್ನ ತಂದು ಹಾಕ್ತೀವಿ ಸರ್. ನಮ್ಮ ಹೊಲ ಅಂದ್ರೂ ನೀರಾವರಿ ಇಲ್ಲರಿ. ನಮ್ಮ ಹೊಲದಲ್ಲಿ ಜೋಳ, ಸಜ್ಜೆ, ಸೂರ್ಯಕಾಂತಿ ಬೆಳಿತೀವಿ ಸರ್, ಹೆಸರು ಬೆಳಿತೀವಿ ರೀ, ತೊಗರಿ ಬೆಳಿತೀವಿ, ನವಣಿ, ಸಿರಿಧಾನ್ಯವಾದಿರ್ತಕ್ಕಂಥ ನವಣಿ ಬೆಳೆ ಬೆಳಿತೀವಿ ರೀ, ಎಲ್ಲ ಬೆಳಿತೀವಿ ಸರ್. ಅಂತ ಇವಕ್ಕೆ ಬೇಕಾದಂತ ಮೇವು ಬೆಳೆಸಲ್ಲ, ಇವಕ್ಕೆ ಬೇಕಾಗಿರ್ತಕ್ಕಂಥದ್ದು ಗೊಂಜಾಳ ಹಾಕ್ತೀವಿ ಸರ್. ಅದು ಒಂದು ಈಗ ಉಪಯೋಗ ಆಗುತ್ತೆ. ಉಪಯೋಗ ಆಗುತ್ತೆ ಸರ್. ಉಳಿಕಿದ್ದೆಲ್ಲ ಕಮರ್ಷಿಯಲ್ ಕ್ರಾಪ್ ಹಾಕ್ತಾರೆ. ಕಮರ್ಷಿಯಲ್ ಕ್ರಾಪ್ ಹಾಕ್ತಾರೆ. ಆಹಾರವನ್ನ ಕೊಡ್ಬೇಕಂದ್ರೆ ಅದಕ್ಕೆ ಖರ್ಚು ಎಷ್ಟು ಬರ್ಬೋದು ನಮಗೆ? ಮರಿ ತಂದ ನಂತರ ಕೊಡುವವರಿಗೆ ನಾವು 3 ತಿಂಗಳು ಅಷ್ಟೇ ಮೇಯಿಸ್ತೀನಿ ಸರ್, ಹೆಚ್ಚಿಗೆ ಮೇಯ್ಸಕ್ಕೆ ಹೋಗಲ್ಲ. 3 ತಿಂಗಳದೊಳಗೆ ನಾವು ಆದಾಯಕ್ಕೆ ನಾವು ಒಂದು ಇದನ್ನ ಮಾಡ್ತೀವಿ. ಒಂದು ಮರಿ ತಂದೀವಿ ಅಂತಂದ್ರೆ ಸರ್ ಅದನ್ನು ಕೊಡುವವರಿಗೂ ಎಲ್ಲ ರೀತಿಯಿಂದ ಖರ್ಚು ಅದನ್ನು ಬರ್ದಿಟ್ಟಾಗ ಒಂದು ಮರಿಯಿಂದ 2 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್. 2 ಸಾವಿರ ರೂಪಾಯಿ ಆದಾಯ ಬರುತ್ತೆ ಸರ್ 3 ತಿಂಗಳಲ್ಲಿ. ನಾನು 30 ಮರಿ ಹಾಕಿದಾಗ 60 ಸಾವಿರ ರೂಪಾಯಿ ಬಂದಿದೆ, ಮತ್ತು 40 ಮರಿ ಹಾಕಿದಾಗ 83 ಸಾವಿರ ರೂಪಾಯಿ ಬಂದಿದೆ. ಇವಾಗ 80 ಮರಿ ಹಾಕಿದೀನಿ, ಆದಾಯವನ್ನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅದು ಬಂದ ನಂತರ ಗೊತ್ತಾಗುತ್ತೆ ಸರ್. ಒಂದು ಮರಿಯಿಂದ 2 ಸಾವಿರ ರೂಪಾಯಿ ಖರ್ಚು ಆಗುತ್ತೆ ಸರ್, 2 ಸಾವಿರ ರೂಪಾಯಿ ಲಾಭ ಆಗುತ್ತೆ. ಕೊಡುಗುಡು ಮರಿ ಎಲ್ಲಿ ತರ್ತೀರಿ, ಯಾವ ತಳಿ ತರ್ತೀರಿ, ಇದೇ ತಳಿನ ತರಬೇಕು ಅಂತ ಹಂಗೇನಿರುತ್ತೆ? ಹಾ, ಹೌದು ಸರ್, ಮರಿಯನ್ನ ಇಲ್ಲೇ ಕೆರೂರು ಬಜಾರು ಅಥವಾ ಮುದುಳು ಬಜಾರು ಅಮೀನ್ಗಡದಲ್ಲಿ ತರ್ತೀವಿ. ಅಮೀನ್ಗಡ ಎಳಗ ಅಂತಂತಾರೆ ಸರ್, ಬಾಗಲಗುಡಿ ಎಕ್ಸ್ಪ್ರೆಸ್ಲಿ ಬಾಗಲಗುಡಿ ಒಳಗೆ ಫೇಮಸ್ ಆಗಿರತಕ್ಕಂಥ ತಳಿ ಅಮೀನ್ಗಡ ಎಳಗ ಅಂತ ಮಾತ್ರ ಹಾಕ್ತೀವಿ ಸರ್. ಇನ್ನುಳಿದ ಯಾವುದೇ ತಳಿಗಳನ್ನು ನಾವು ಸಾಕಾಣಿಕೆ ಮಾಡಿಲ್ಲ ಸರ್. ಆ ತಳಿ ಯಾಕೆ ಉತ್ಕೃಷ್ಟವಾಗಿ ಬೆಳೆಯುತ್ತೆ, ಬೇಗ ಬೆಳೆಯುತ್ತೆ, ಹಂಗೇನ್ರಿ? ಹಾ, ಇದೆ ಸರ್ ಉತ್ಕೃಷ್ಟವಾಗಿ ಅಮೀನ್ಗಡ ಎಳಗ ಅಂತಂತಂದ್ರೆ ಇವಾಗ ಇವತ್ತಿನ ದಿವಸ ಅದು ಒಂದು ಮಾಂಸಕ್ಕೆ ರುಚಿ ಅಂತಂತಾರೆ ಸರ್. ಬೆಂಗಳೂರು ಸೈಡು ಮೈಸೂರು ಸೈಡು ಒಂದು ಮಾಂಸ ರುಚಿವಾಗಿರುವುದರಿಂದ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬಹಳ ಜನ ಬಳಸ್ತಾರೆ. ಇಲ್ಲಿಂದ ತಗೊಂಡು ಹೋಗಿ ಅಥವಾ ಮಾರುವಂತವ್ರು ಸಾಕಷ್ಟು ಜನ ಇರ್ತಾರೆ. ಅದು ಮಾಂಸಕ್ಕೆ ಬಹಳ ಉತ್ತಮವಾದಂತ ಒಂದು ತಳಿ ಸರ್ ಅದು ಅಮೀನ್ಗಡ ಎಳಗ. ಅಲ್ಲಿ ನಮಗೆ ಎಷ್ಟು ಬೇಕಾದ್ರೂ ಕುರಿ ಮರಿ ಸಿಗ್ತಾವ? ಎಷ್ಟು ಬೇಕಾದ್ರೂ ಬಜಾರದಲ್ಲಿ ಸಾಕಷ್ಟು ಸಿಗ್ತಾರೆ ಸರ್. ಕೆರೂರು ಬಜಾರು ಮೊದಲು ಬಜಾರದಲ್ಲಿ 100,000 ಗಟ್ಟಲೆ ಮರಿ ಬಂದಿರುತ್ತೆ ಸರ್. ನಾವು ಆಯ್ಕೆ ಮಾಡ್ಕೊಳ್ಬಹುದು, ನಮ್ಗೆ ಆಯ್ಕೆ ಮಾಡ್ಕೊಂಡು ಮರಿ ತಗೊಂಡು ತರ್ಬೋದು ಸರ್. ಅಂದ್ರೆ ಬಜಾರ ಸರ್ ಅದ, ಎಲ್ಲರೂ ಅಲ್ಲಿರ್ತಕ್ಕಂಥ ಕುರಿಗಾರರು ಅಲ್ಲಿ ಮಾರ್ಲಕ್ಕೆ ಅಂತ ತಂದಿರ್ತಾರೆ ಸರ್. ನಮಗೆ ಇಷ್ಟು ತಿಂಗಳು ಮರಿ ಬೇಕು. ಹಾ ಸರ್, ನಾವು ಆಯ್ಕೆ ಮಾಡ್ಕೋಬಹುದು ಸರ್. 6,000 ಹಿಡ್ಕೊಂಡು 8,000 ಮಟ ಮರಿ ಇರ್ತಾವ ಸರ್. ನಮಗೊಂದು ಯಾವ್ದು ನಮ್ಗೆ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಗತ್ತಾ ಆ ಮರಿನ ನಾವು ತೆಗೆದುಕೊಂಡು ತಗೋದ್ಕೊಳ್ಬಹುದು ಸರ್. ತೂಕದ ಮೇಲೆ ಮಾರಾಟಕ್ಕೆ? ತೂಕದ ಮೇಲೆ ಇಲ್ಲ ಸರ್, ಹುಂಡಾಗೊತ್ತಿಗೆ ತಗೋತೀವಿ ಕೊಡ್ತೀವಿ ಸರ್, ನಾವು ಆಯ್ಕೆ ಮಾಡ್ಬೋದು ಸರ್, ಈ ಮರಿ ಇಷ್ಟೇ ಇಷ್ಟಕ್ಕೆ ಆಗತ್ತಂತ ಅವ್ರು ಒಂದು ರೇಟ್ ಹೇಳ್ತಾರೆ, ನಾವು ಒಂದು ರೇಟ್ ಕೇಳ್ಕೊಂಡು ನಾವು ಇಷ್ಟು ಇಂತಿಷ್ಟು ರೂಪಾಯಿಗೆ ತೊಗೋಬೇಕಂತ ಮನಸ್ಸಲ್ಲಿ ಸೆಟ್ ಮಾಡ್ಕೊಂಡು ನಾವು ತೊಗೊಳ್ಬೋದು ಸರ್. ಅದನ್ನು ಆ ಮರಿ ಬರ್ತಕ್ಕಂಥ ಸೈಜ್, ಆ ಮರಿ ಉದ್ದು ನೋಡಿ ಮತ್ತು ಅದರ ಮರಿ ಸೋಪ್ ಅದನ್ನು ನೋಡಿಕೊಂಡು ನಾವು ತೊಗೊಳ್ಬೋದು ಸರ್. ಅತಿ ಚಿಕ್ಕ ಮರಿ ತೊಗೊಂಡ್ರೂ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಸರ್, ದೊಡ್ಡ ಮರಿ ತೊಗೊಂಡಂಗೆ ರೋಗ ನಿರೋಧಕ ಶಕ್ತಿ ಇರ್ತದೆ ಸರ್, ದೊಡ್ಡ ಮರಿ ತೊಗೊಳ್ಬೋದು ಸರ್. ದೊಡ್ಡ ಮರಿ ಅಂದರೆ ಎಷ್ಟು ವಯಸ್ಸಿನ? 3 ತಿಂಗಳು ಮರಿ ತೊಗೊಳ್ಬೋದು ಸರ್. 2.5 ತಿಂಗಳು ಮರಿ ತಾಯಿ ಹಾಲು ಕುಡಿದಿರ್ತಾವ್ರಿ, ಅವಾಗ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ನಮ್ಮ ಕಡೆ ತಂದಾಗ ಒಂದು ರೋಗ ಹೆಚ್ಚಾಗಿ ಸೊ ಡೆತ್ ಆಗುವಂಥ ಚಾನ್ಸಸ್ ಭಾಳ ಇರ್ತಾರೆ ಸರ್. ಒಂದು 3-3.5 ತಿಂಗಳು ಮರಿ ತಂದು ತೊಗೊಂಡಿವಿ ಅಂದ್ರೆ ಸರ್, ಅವು ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಇರೋದ್ರಿಂದ 3-3.5 ತಿಂಗಳು ಮರಿ ನಾವು ಆಯ್ಕೆ ಮಾಡ್ಕೋತಿರ್ತೀವಿ. ಆಯ್ಕೆ ಮಾಡ್ಕೊಳ್ಳುವಾಗ ತೊಗೋಬೇಕು, ಬೇಡ ಇದು ಒಂದು ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಸಣ್ಣ ಇದೆ, ನೋಡ್ಲಿಕ್ಕೆ ಏನೋ ಅನ್ಸುತ್ತೆ, ಹಂಗೆಲ್ಲಾನು ಆಯ್ಕೆಗೆ ಅವಕಾಶ ಇರುತ್ತೆ. ಹಾ, ಆಯ್ಕೆಗೆ ಅವಕಾಶ ಇರುತ್ತೆ ಸರ್. ಅಮೌಂಟಲ್ಲೇ ನಾವು ಆಯ್ಕೆ ಮಾಡ್ಕೋಬಹುದು ಸರ್. ಅವರು ಹೇಳುವಂತ ಅಮೌಂಟಿಗೆ ಆ ಮರಿ ಅದು ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ಆ ಮರಿ ನಾವು ಬಿಡ್ಬೋದು ಸರ್. ಮತ್ತೆ ಇನ್ನುಳಿದ ಮರಿಗಳನ್ನು ತಗೊಳ್ಬಹುದು. ಮುಂಚೆನೆ ಚೆನ್ನಾಗಿರ್ತಕ್ಕಂಥ ಮರಿಗಳನ್ನೇ ನಾವು ಆ ಮರಿ ರೇಟ್ ಕೇಳ್ತೀವಿ. ಇನ್ನುಳಿದ ಒಂದು ವೀಕ್ ಇರ್ತಕ್ಕಂಥ ಮರಿ ರೇಟೇ ಕೇಳಕ್ ಹೋಗಲ್ಲ ಸರ್. ಅಂದ್ರೆ ಅವು ಗುಂಪಿನಾಗ ಇರ್ತವು. ಈಗ 90 ಒಂದು ಗುಂಪಿದೆ, ಅದ್ರೊಳಗೆ ಒಂದು 10-15 ಮರಿ ವೀಕ್ ಇದಾವು, ಅವನ್ ಬೇಡ ನಮಗೆ ತಿರಸ್ಕಾರ ಮಾಡಬಹುದು. ಇದು ಒಳ್ಳೆ ಪ್ರಶ್ನೆ ಸರ್. 90 ಇದ್ದು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ವೀಕ್ ಮರಿಯನ್ನು ನಾವು ಸೈಡ್ ಸರಿಸಿ ಆ ಇರ್ತಕ್ಕಂಥ ಡೆವಲಪ್ ಅಂತ ಮರಿಗಳಿಗೆ ಆ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಅವನ ತಗೊಳ್ತೀವಿ ಸರ್. ವೀಕ್ ಇದ್ದಿರ್ತಕ್ಕಂಥ ಮರಿಗಳನ್ನ ನಾವು ತಗಸ್ತೀವಿ ಸರ್. ಅಕಸ್ಮಾತ್ ಅವ್ರು ತೆಗೆಯಲ್ಲ ಅಂತಂದ್ರು ರೇಟ್ ನಲ್ಲಿ ನಾವು ಕಡಿಮೆ ಮಾಡಿ ತಗೊಳ್ತೀವಿ ಸರ್. ಅವನು ತಂದಾಗ ಕಟ್ ಹಾಕ್ಬಿಡ್ತಿರೋ ಅಥವಾ ಫ್ರೀ ಆಗಿಬಿಡ್ತಿರೋ? ಹೇಗೆ ಫ್ರೀ ಆಗಿಬಿಡ್ತೀವಿ ಸರ್. ಅವನು ಕಟ್ಟಾಕಲ್ಲ ಸರ್. ಅಲ್ಲಿರ್ತಕ್ಕಂಥ ದಡ್ಡಿಯಲ್ಲಿ ಇರ್ತಕ್ಕಂಥ ಮರಿಗಳನ್ನ ಕಟ್ಟಾಕಲ್ಲ, ಫ್ರೀ ಆಗಿ ಬಿಡ್ತೀವಿ. ಫ್ರೀ ಆಗಿ ಅವಕ್ಕೆಲ್ಲ ಬಿಡ್ತೀವಿ ಸರ್. ಅನುಕೂಲ ಏನು ಫ್ರೀ ಆಗಿ ಬಿಡುದು? ಅನುಕೂಲ ಅಂತಂದ್ರೆ ಸರ್, ನಾವು ಫ್ರೀ ಆಗಿ ಬಿಟ್ಟನೆ ಒಂದು ಕೂಡು ಪದ್ಧತಿಯಲ್ಲಿ ಅವನು ಸಾಕಾಣಿಕೆ ಮಾಡ್ತೀವಿ ಸರ್. ಅವನು ಒಂಟಿ ಒಂಟಿಯಾಗಿ ಕಟ್ಟಿ ನಾವು ಮೇಸಾಣಿಕೆ ಮಾಡಲ್ಲ. ಅಷ್ಟುಗೂ ಸುತ್ತಲೂ ಅವತ್ರ ಮರಿಗಳಿಗೆ 2-3 ಗ್ವಾಲ್ ಇದಾವೆ ಸರ್. ಆ ಗ್ವಾದಲ್ಲಿ ನಾವು ಕಾಳು ಹಾಕ್ಯಾಸ ಫ್ರೀ ಆಗಿ ಬಿಟ್ಟ ಕೇಸ ಅಂದ್ರೆ ಅವು ಅಡ್ಡಾಡೋದ್ರಿಂದ ಒಂದು ಕಟ್ಟಿದ ಮರಿ ಕೂಳು ಕಡಿಮೆ ತಿನ್ನತ್ತೆ ಸರ್. ಇದು ಅಡ್ಡಾಡಿ ಕಾಲು ಲೂಸ್ ಆಗಿ ಅವತ್ರ ಎಕ್ಸಸೈಸ್ ಆದಂಗೆ ಹಾಕ್ಯಾಸ ಅಂತಂತಂದ್ರೆ ಜಾಸ್ತಿ ತಿಂತಾವ್ರಿ ಸರ್ ಕುಳು ಅಂತ ನಾವು ಫ್ರೀ ಆಗಿಬಿಡ್ತೀವಿ ಸರ್. ಒಂದು ಬಲಿಷ್ಠವಾಗಿದ್ದು ಜಾಸ್ತಿ ತಿನ್ನುತ್ತೆ, ಸ್ವಲ್ಪ ವೀಕ್ ಇದ್ದದ್ದು ಕಡಿಮೆ ತಿನ್ನುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ, ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ, ಹಿಂಗಂತಾರೆ. ಹಂಗೇನಾಗಲ್ಲ, ಏನಾಗಲ್ಲ ಸರ್, ಏನಾಗಲ್ಲ. ಎಲ್ಲಾ ರೀತಿಯಿಂದ ಅವಾಗ ಮೆಡಿಸಿನ್ ಕುಡಿತೀವಿ ಸರ್. ಅವಾಗ ವಾರದ 3 ಬ್ರೂಡಾನ್ ಟಾನಿಕ್ ಕುಡಿತೀವಿ ಸರ್. ಒಳ್ಳೆ ಅವಾಗ ಒಳ್ಳೆ ಒಳ್ಳೆ ಒಳ್ಳೆ ತಿಂಡಿ ಶೇಂಗಾ ಹಿಂಡಿ ಕುಡಿತೀವಿ ಸರ್. ಅವಕ್ಕೆ ಹಿಂಗೆ ಕೊಡೋದ್ರಿಂದ ಯಾವುದಕ್ಕೆ ಒಂದು ಮರಿ ಇದು ಇರಲ್ಲ. ಮತ್ತು ನಾವು ಅವಕ್ಕೆ ಕೆಮ್ಮು ಹತ್ತಿದಾಗ ಎಂಡ್ರೋಪ್ಲೆಕ್ಷನ್ ಇಂಜೆಕ್ಷನ್ ಕೊಡ್ತೀವಿ. ಎಲ್ಲಾ ರೀತಿಯಿಂದ ಅವಕ್ಕೆ ಇಂಜೆಕ್ಷನ್ ಎಲ್ಲಾ ರೀತಿಯಿಂದ ಮನುಷ್ಯರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಆ ಥರ ನಾವು ಟಗರ್ಮರಿ ಸಾಕಾಣಿಕೆ ಮಾಡ್ತೀವಿ ಸರ್. ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು? ಅವ್ರು ಕುರಿತರವಾಗಿ ಹೇಳಿರ್ತಾರೋ ಅಥವಾ ಡಾಕ್ಟರ್ಸ್ ಭೇಟಿ? ಇಲ್ಲ ಸರ್, ನನಗೆ ಯಾರು ಹೇಳಿಲ್ಲ. ನಾನು ಯಾಕಂತಂದ್ರೆ ಪದವಿ ಮುಗಿಸ್ಕೊಂಡೇ ಈ ಪಿಳ್ಳಿಗಳದವನು. ಒಂದು ಅನುಭವ ಅಂತಂತಂದ್ರೆ ಇಲ್ಲಿ ಊರಲ್ಲಿ ಇರ್ತಕ್ಕಂಥ ಕುರಿಗಾರರು ಏನು ಮಾಡ್ತಾರೆ ಅದನ್ನ ನೋಡ್ಕೊಂಡು ಕೇಸ್ ಇವತ್ತಿನ ದಿವಸ ನಾನು ಅವ್ರದೇ ಆದಂಥ ಒಂದು ಪದ್ಧತಿಯಲ್ಲಿ ನಾನು ಇಂಜೆಕ್ಷನ್ ಮಾಡೋದಾಗಲಿ ಗುಳಿಗೆ ಕೊಡೋದಾಗಲಿ ಇದನ್ನು ಮಾಡ್ತಾ ಇದ್ದೀನಿ ಸರ್. ಇನ್ನುವರೆಗೆ ಯಾವುದೇ ಒಂದು ಡೆತ್ ಅಂತದಂತ ಇಲ್ಲ, ಆದರೆ ಎಲ್ಲ ಚೆನ್ನಾಗಿ ನಡೆದಿದೆ ಸರ್ ಇವಾಗ. ಅಂದ್ರೆ ಹೆಚ್ಚಿನ ಒಂದು ಕಾಳಜಿ ಬಯಸ್ತವ ಇವು ಅಂತ ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ನಡೆಯುತ್ತೆ? ರಫ್ ಅಂಡ್ ಟಫ್ ನಡೆಯುತ್ತೆ ಸರ್, ಹೆಚ್ಚಿನ ಕಾಳಜಿ ಏನಿಲ್ಲ. ಇವಾಗ ಮುಂಜಾನೆ ಎದ್ದುಗಳನ್ನ ಕಾಳು ಹಾಕಿ ಹೊಟ್ಟಾಕಿ ಮೇಷ್ ನೀರು ಕುಡಿಸ್ಬಿಟ್ಟು ಅಂತಂತಂದ್ರೆ ಸರ್ ಹೊಳೆ ಸಾಯಂಕಾಲವರೆಗೂ ಅವಶ್ಯಕತೆ ಇರೋದಿಲ್ಲ ಸರ್. ಮುಂಜಾನೆ ಕಾಳು ತಿನ್ನಿಸಿ ಹೊಟ್ಟಾಕಿ ನೀರು ಹಾಕಿ ಬಂದಿದ್ದೀನಿ ಸರ್. ಇವಾಗ ಇನ್ನು ಸಾಯಂಕಾಲ ಹೋಗುವವರೆಗೂ ಅವ್ರಿಗೆ ಅವಶ್ಯಕತೆ ಏನಿರಲ್ಲ. ಆರಾಮ ತಿಂದ ಕ್ಯಾಸ ಮಲ್ಕ್ ಹೊಡ್ಕೋತ ತಿಂದದ್ದನ್ನು ಜೀರ್ಣ ಮಾಡ್ಕೋತ ಸಾಯಂಕಾಲ ಮಟ್ಟ ಬರ್ತಾರೆ ಸರ್. ಮತ್ತೆ ಸಾಯಂಕಾಲ ಮೇಯಿಸು ಅಂತ ಮತ್ತೆ ಮಾರ್ನಿಂಗ್ ಮಟ್ಟ ಏನು ಕೆಲಸ ಇರೋದಿಲ್ಲ. ನೀರನ್ನು ಬಕೆಟ್ನ ತುಂಬಿಟ್ಬಿಡು ಸಪರೇಟ್ ಆಗಿ. ಹಾ, ಬುಟ್ಟಿಯಲ್ಲಿ ತುಂಬಿಡ್ತೀವಿ ಸರ್. ಯಾವಾಗ ಬೇಕಾದ್ರೂ ಕುಡಿಲಿ? ಯಾವಾಗ ಬೇಕಾದ್ರು ಎನಿ ಟೈಮ್ 24/7 ನೀರು ಹಿಡಿತೀವಿ ಸರ್. ಮೇವನ್ನು ಮಾತ್ರ ಲಿಮಿಟ್ ಮುಖಾಂತರ ಹಾಕ್ತೀವಿ ಸರ್. ಯಾಕಂತಂದ್ರೆ ನೀರು ಯಾವಾಗ ಬೇಕಾದ್ರೂ ಕುಡಿದ್ರೂ ನಡೀತಿ. ಮೇವನ್ನ ಜಾಸ್ತಿ ತಿನ್ನುವಂತಂದ್ರೆ ಕಾಳು ಕಡಿಮೆ ತಿನ್ನುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸರ್. ಕಾಳನೇ ಜಾಸ್ತಿ ತಿನ್ನೋದ್ರೆ ಮೇವು ತಿನ್ನುವಂಥದ್ದು ಇರುತ್ತೆ. ಅದಕ್ಕೆ ಮೇವು ಹಾಕುವಾಗ ಮೇವು ಹಾಕ್ತೀವಿ, ಕಾಳು ಹಾಕುವಾಗ ಕಾಳು ಹಾಕ್ತೀವಿ. ಇನ್ನುಳಿದ ಟೈಮಲ್ಲಿ ಆ ಗ್ವಾದಲಿಯನ್ನು ಬರೀದು ಮಾಡಿ ಇಟ್ಬಿಟ್ಟಿರ್ತೀರಿ. ಒಂದು ಟೈಮ್ ತಿನ್ನುವಂತಂದ್ರೆ ಅದನ್ನು ಜೀರ್ಣ ಮಾಡ್ಕೊಳ್ಬೇಕು ಸರ್. ಒಂದು ದಿನಕ್ಕೆ ಒಂದು ಕುರಿಗೆ 1 ಕೆಜಿ ಅಷ್ಟೇ ಹಿಂಗೆ ಲೆಕ್ಕ ಇರುತ್ತೆ? ಹಾ, ಲೆಕ್ಕ ಇರತ್ತೆ ಸರ್. ಒಂದು ಬುಟ್ಟಿ ಮಾಪಿ ಮುಖಾಂತರ ನಾವು ಇವತ್ತು 1 ಕೆಜಿ ಎಷ್ಟು ಕೊಡ್ತೀರಾ? ಹೇಗೆ 1 ಕೆಜಿ ಎಷ್ಟು ಕೊಡ್ತೀವಿ ಸರ್? ಒಂದ್ ಮರಿಗೆ 1 ಕೆಜಿ ಎಷ್ಟು ಕೊಡ್ತೀವಿ ಸರ್? ಹೊಟ್ಟಾಯ್ತು. ಕಾಳು ಬಾಡಿ ಡೆವಲಪ್ಮೆಂಟ್ ಮೇಲೆ ಸರ್. ಚಿಕ್ಕ ಮರಿ ಇದ್ವು ಅಂತಂದ್ರೆ ಕಡಿಮೆ ಕೊಡ್ತಿರ್ತೀರಿ. 25-30 ಕೊಡ್ತೀವಿ ರೀ. ಅವು ಡೆವಲಪ್ಮೆಂಟ್ ಆದಂಗೆ ಡೆವಲಪ್ಮೆಂಟ್ ಅಂದಾಗ ವಯಸ್ಸಾದಂಗೆ ನಾವು 60-70 ಮಟ್ಟ ಕಾಳು ಜಾಸ್ತಿ ಕೊಡ್ತೀರಿ. 80 ಮೇಲೆ ಕೊಡಲ್ಲ ಸರ್. ಒಂದ್ ಮರಿ 1 ಕೆಜಿ ಅಷ್ಟೇ ಸರ್. 6 ಹೊತ್ತಿನಾಗ ಆದ್ರು ಸರ್, ಅದಕ್ಕಿಂತ ಜಾಸ್ತಿ ಕೊಡಕ್ ಹೋಗಲ್ಲ ಸರ್. ಈಗ ಮಾರಾಕ್ ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತಾ? ಅಥವಾ ಟೈಮ್ 3 ತೊಗೊಂಬಂದ್ವಿ, 6 ಮಾರಾಟ ಮಾಡೋದು ಅಥವಾ 9 ಮಾರಾಟ ಮಾಡೋದು? ತಂದಿರ್ತಕ್ಕಂಥ ಡೇಟ್ ಮುಖಾಂತರ ನಾವು 3 ಮಿಸ್ ಆದ್ರು ಸರ್. 3 ಆಯ್ತಂತಂದ್ರೆ ನಾವು ಸೀಲ್ ಮಾಡಿಬಿಡ್ತೀವಿ ಸರ್. ಯಾಕೆ ಹೆಚ್ಚಿಗೆ ಬಿಟ್ರಿ ಅಂತಂದ್ರೆ

ಈ ಸಂಖ್ಯೆಗೆ ಫೋನ್ ಮಾಡಿದರೆ ಭೀಮಪ್ಪ ಅಡಿಯಪ್ಪ ಕಾಡರಕೊಪ್ಪ ಅವರನ್ನು ಮಾತಾಡಿಸ್ಬೋದು, ಭೇಟಿ ಆಗ್ಬೋದು, ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಂಥ ಭೀಮಪ್ಪ ಕಾಡರಕೊಪ್ಪ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಭೀಮಪ್ಪ ಅಡಿಯಪ್ಪ ಕಾಡರಕೊಪ್ಪ ಅವರು ಕುರಿ ಹಾಗೂ ಕೋಳಿ ಸಾಕಾಣಿಕೆಯ ಅನುಭವವನ್ನು ಕುರಿತಾದ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹೆಚ್ ಬಿ ರಾಮಡಗಿ. ಈಗ ಕೇಳಿ ಶಿಗಿಗಟ್ಟಿಯ ಗೋಗಿಬಾಯಿ ವಾಚಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಪದ. ಲಮಾಣಿ ಸಂಪ್ರದಾಯದ ಪದ ಕೇಳುತ್ತಿರುವಿರಿ. ಇದುವರೆಗೂ ಶೀಗಿ ಗಿಟ್ಟಿಯ ಗೋಗಿಬಾಯಿ ವಾಚಪ್ಪ ಲಮಾಣಿ ಹಾಗೂ ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಪದ ಆಲಿಸಿದಿರಿ. ಈಗ ಕೇಳಿ ನೀಲಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ಗಿಗಿ ಪದ. ಹರ ಹರ ಹರ ಹರ ನಡಿಬಾರದು ಶ್ರೀ ಗುರುವರ ಗಾಂಧಿಗೆ ತತ್ವದಂತೆ ನಡಿಬಾರದು ಜನರಲ್ಲಿ ಆಡುವುದು ಒಂದು ಮನದಲ್ಲಿ ಮಾಡುವುದು ಒಂದು ಜನರಲ್ಲಿ ಆಡುವುದು ಒಂದು ಮನದಲ್ಲಿ ಮಾಡುವುದು ಒಂದು ಮನ ಅಂತರಂಗ ಬಹಿರಂಗ ಸುದ್ದಿ ನಡಿಬಾರದು ನಡಿಬಾರದು ನಡಿಬಾರದು ಬರ ಖಾದಿ ಹಾಕಿದರು ಅಲ್ಲ ಅಖರೆ ತತ್ವ ತಿಳಿಯಬೇಕು ಮೂಲ ಅವರೇ ಖಾದಿ ಹಾಕಿದರು ಅಲ್ಲ ಅಖರೆ ತತ್ವ ತಿಳಿಯಬೇಕು ಮೂಲ ಗುರು ಪಟ್ಟ ಬುದ್ಧಿಯನ್ನು ಅರಿವಿನಲ್ಲಿ ತಂದು ಯಾಕ ನಡಿಬಾರದು ಜನರೇ ಕನ್ನಡಿಬಾರದು ಮಾಡಬಾರದ ದೊಡ್ಡ ವ್ಯಾಖ್ಯಾನ ಬಡವರದು ಮುಗಿಯಬಾರದ ಕೋಣ ಮಾಡಬಾರದ ದೊಡ್ಡ ವ್ಯಾಖ್ಯಾನ ಬಡವರದು ಮುಗಿಯಬಾರದ ಕೋಣ ನಡೆ ನೋಡಿ ಒಂದೇ ಪದವಿ ನಡಿಬಾರದು ಜನರೇ ಕನ್ನಡಿಬಾರದು ಶ್ರೀ ಗುರುವಾರ ಗಾಂಧಿಗೆ ತತ್ವ ನಾವು ಯಾಕ ಕನ್ನಡಿಬಾರದು ಜನರೇ ಕನ್ನಡಿಬಾರದು